ರಾಗಿ ರೊಟ್ಟಿಯನ್ನ ಅಕ್ಕಿ ರೊಟ್ಟಿಯನ್ನ ಇಟ್ಟು ನೋಡಿ, ಮೊದಲು ತಿನ್ನೋದು ರಾಗಿ ರೊಟ್ಟಿಯನ್ನೇ. ಅಪರೂಪಕ್ಕೆ ಗೊತ್ತಿಲ್ಲದಂಗೆ ಅಕ್ಕಿ ರೊಟ್ಟಿ ತಿನ್ನಬಹುದು ಅಥವಾ ಜೋಳದ ರೊಟ್ಟಿಯನ್ನ ಸೇವನೆ ಮಾಡಬಹುದು. ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಮತ್ತು ಇತರೆ ಜೀವಿಗಳಿಗೆ ಗೊತ್ತಿದೆ ರಾಗಿ ಎಂಥದ್ದು ಅಂತ ಅನ್ಕೊಂಡು. ಹೀಗೆ ರೋಗಿಗೂ ಭೋಗಿಗೂ ರಾಗಿ ಉತ್ತಮವೇ ಅಂತ ಅನ್ಕೊಂಡು ಹಾಡನ್ನು ನೀವು ಕೇಳ್ತಾ ಇರ್ತೀರಿ. ಈಗ ರಾಗಿ ಬಗ್ಗೆ ಒಂದು ಹಾಡನ್ನ ಬಿತ್ತರಿಸಲಾಗ್ತಾ ಇದೆ. ಪುರಂದರದಾಸರು ರಚಿಸಿರುವ ಅಂತರಾಳದ ಚಿತ್ರದ ಹಾಡನ್ನ ಈಗ ಪ್ರಸಾರ ಮಾಡ್ತಾ ಇದೀವಿ. ಮೀರಾ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಸಂಗೀತ ಎಲ್ ವೈದ್ಯನಾಥನ್. ರಾಗಿ ತಂದೀರ್ಯಾ ಭಿಕ್ಷಕ ರಾಗಿ ತಂದೀರ್ಯಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರ್ಯಾ ಭಿಕ್ಷಕ ರಾಗಿ ತಂದೀರ್ಯಾ ರಾಗಿ ತಂದೀರ್ಯಾ ಭಿಕ್ಷಕ ರಾಗಿ ತಂದೀರ್ಯಾ ಅನ್ನ ಛತ್ರವ ನಿಟ್ಟವರಾಗಿ ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ ಅನ್ಯವಾದ್ಯಗಳ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರ್ಯ ಭಿಕ್ಷಕ ರಾಗಿ ತಂದೀರ್ಯ ರಾಗಿ ತಂದೀರ್ಯ ಭಿಕ್ಷಕ ರಾಗಿ ತಂದೀರ್ಯ ಬಿಟ್ಟವರಾಗಿ ಮಾತಾ ಪಿತರನ್ನು ಸೇರಿ ಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಪ್ರೀತಿಯ ಬಾಳನ್ನು ಮಾಡುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದೀರ್ಯಾ ಭಿಕ್ಷಕ ರಾಗಿ ತಂದೀರ್ಯಾ ರಾಗಿ ತಂದೀರ್ಯಾ ಭಿಕ್ಷಕ ರಾಗಿ ತಂದೀರ್ಯಾ ಮಾಡುವರಾಗಿ ಕಾಮಕ್ರೋಧವ ಅಳಿದವರಾಗಿ ಪ್ರೇಮನಿಷ್ಠಗಳ ಮಾಡುವರಾಗಿ ರಾಮನಾಮವ ಜಪಿಸುವರಾಗಿ ಪುರಂದರ ವಿಠಲನ ಸೇವಿಪರಾಗಿ ರಾಮನಾಮವ ಜಪಿಸುವರಾಗಿ ಪುರಂದರ ವಿಠಲನ ಸೇವಿಪರಾಗಿ ರಾಗಿ ತಂದೀರ್ಯ ಭಿಕ್ಷಕ ರಾಗಿ ತಂದೀರ್ಯ ರಾಗಿ ತಂದೀರ್ಯ ಭಿಕ್ಷಕ ರಾಗಿ ತಂದೀರ್ಯ ರೈತ ಬಂಧುವರೇ, ಕೇಳುಗರೆ, ಶ್ರೀಗಂಧ ಸಹಜವಾಗಿ ಬೆಳೆಯುವ ವೃಕ್ಷ, ಒಂದು ರೀತಿ ಹೇಳೋದಾದ್ರೆ ಕಾಡು ಬೆಳೆ. ಪಕ್ಷಿಗಳಿಂದ ಪ್ರಾಣಿಗಳಿಂದ ಬೀಜ ಪ್ರಸರಣಗೊಂಡು ಅನೇಕ ಪ್ರದೇಶಗಳಲ್ಲಿ ಶ್ರೀಗಂಧ ಕಾಣಸಿಗುತ್ತೆ. ಹಲವರಿಗೆ ಹತ್ತಿರದಿಂದ ಪರಿಚಯವಾಗಿದೆ. ಆದರೆ ಎಷ್ಟೋ ಜನಗಳಿಗೆ ಕಟಾವು ಮಾಡುವ ಹೊತ್ತಿಗೆ ಆ ಜಾಗದಿಂದ ನಾಪತ್ತೆಯಾಗಿದೆ. ಶ್ರೀಗಂಧಕ್ಕೆ ವಿಶೇಷ ಕಾಳಜಿ ಬೇಕಾಗಿಲ್ಲ. ನೀರು, ಗೊಬ್ಬರ, ಕೀಟರೋಗಗಳ ಹತ್ತೋಟಿಗೆ ಔಷಧಿ ಸಿಂಪರಣೆ ಇವ್ಯಾವನ್ನೂ ಶ್ರೀಗಂಧ ಕೇಳುವುದಿಲ್ಲ. ಮೈ ತುಂಬ ಸುವಾಸನೆಯನ್ನಿಟ್ಕೊಂಡು ಬೆಳೆಯುವ ಶ್ರೀಗಂಧ ಬಹುಬೇಗ ಕಟಾವಿಗೆ ಬರುತ್ತಂತ ಅನ್ಕೊಳ್ಳೋದು ತಪ್ಪಾದೀತು. ಕೆಲವಾರು ಪ್ರದೇಶಗಳಲ್ಲಿ ಹೇಳ್ತಾರೆ, ನಮ್ಮ ಗಿಡವನ್ನು ಹಾಕಿದ್ರೆ 8-10 ವರ್ಷಗಳಲ್ಲಿ 5-6 ವರ್ಷಗಳಲ್ಲಿ ಕೈಗೆ ಬಂದ್ಬಿಡುತ್ತೆ. ಒಂದೊಂದು ಗಿಡದಿಂದ ಅದು ಮರವಾಗಿ

ಶಿಲ್ಪಿ ಕಾಣಿಕೆ ಶ್ರೀಗಂಧ ಶ್ರೀಗಂಧ ಶ್ರೀಗಂಧ ಈ ಅಂದ ಈ ಅಂದ ಶ್ರೀಗಂಧ ಶ್ರೀಗಂಧ ಶ್ರೀಗಂಧ ಶ್ರೀಗಂಧ ಈ ಅಂದ ಈ ಅಂದ ಶ್ರೀಗಂಧ ಒಂದು ಅನುರಾಗದ ಕಾವ್ಯ ಈ ಅಂದ ನಗುವುದು ಭಾರತ ಈ ಭಾರತಾಧಿಪತ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಕೃಷಿ ಮತ್ತು ಕರಕುಶಲತೆಯಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ ಎಎಸ್ ತಮ್ಮಯ್ಯ ಅವರು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು, ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು, ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ, ಕಣ್ಣು ಕಿವಿ ಮೂಗು ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ, ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕಮಲಾ, ಏನ್ ಮಾಡ್ಲಿಕತ್ತಿ? ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುತ್ತಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಂಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಬೆ. ಪ್ರಾಯೋಜಕರು ಮುಳಿಯಾ ಜುವೆಲ್ಸ್. ಹಾಯ್ ರಮ್ಯಾ, ನಿನ್ ಮದ್ವೆ ಡಿಸೆಂಬರ್ ನಲ್ಲಲ್ವಾ? ಜುವೆಲ್ಸ್ ಎಲ್ಲ ಎಲ್ಲಿದ ಪರ್ಚೇಸ್ ಮಾಡ್ತಿದ್ಯಾ? ನನ್ಗಂತೂ ಆ ಟೆನ್ಷನ್ ಇಲ್ಲ. ಮುಳಿಯಾದಲ್ಲಿ ಇದೇ ಅಕ್ಟೋಬರ್ 25ರಿಂದ ನವೆಂಬರ್ 28ರವರೆಗೆ ಚಿನ್ನೋತ್ಸವ ಇದೆ. ನಮಗಿಷ್ಟವಾದ ಡಿಸೈನ್ ನಲ್ಲಿ ಅಲ್ಲಿ ಚಿನ್ನಾಭರಣ ಸಿಗುತ್ತೆ. ಮುಳಿಯಾ ಜುವೆಲ್ಸ್, ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು. ಸುದ್ದಿ ಜೊಂಪೆ ಒತ್ತಾ ಇರುವ ಉಮ್ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕಾರ್ಮಿಕ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಮಕ್ಕಳ ವಿಶೇಷ ಪೊಲೀಸ್ ಘಟಕ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಕೊಡಗು ಜಿಲ್ಲೆ ಇವರ ಕೂಡು ಕೂಟಲಿ ಸರ್ವೋಚ್ಚ ನ್ಯಾಯಾಲಯ ರಿಟ್ ಅರ್ಜಿ ಸಂಖ್ಯೆ 4/2020 ಬೀದಿ ಬದಿನ ಮಕ್ಕಳ ಪೋಷಣೆ ಹಂಗೆ ರಕ್ಷಣೆ ಮಾಡುವ ಕುರಿತಂಗೆ ಸಂಬಂಧಪಟ್ಟ ಇಲಾಖೆಗೆ ಕಾರ್ಯಾಚರಣೆ ನಡೆಸಿದೆ. ಮಡಿಕೇರಿಪೇಟೆನ ಕಾಲೇಜ್ ರಸ್ತೆ, ಮಾರ್ಕೆಟ್ ರಸ್ತೆ, ಗಣಪತಿ ಬೀದಿ ಬೇರೆ ಬೇರೆ ಜಾಗ ಸೇರಿದಂಗೆ ಕೆಲವು ಸಂಸ್ಥೆಗಳಿಗೆ ಹೋಗಿ ಕಾರ್ಯಾಚರಣೆ ನಡೆಸಿದೆ. ಅಲ್ಲಿಂದ ಮಕ್ಕಳ ಅಪ್ಪ ಅವ್ವಂದರಿಗೆ ಕಡ್ಡಾಯವಾಗಿ ಶಾಲೆಗೆ ಕಳುಹಿಸುವಂಗೆ ಕಿವಿಮಾತು ಕೊಟ್ಟು ಹಂಗೆ ಬಾಲ್ಯ ವ್ಯವಸ್ಥೆಯ, ಕಿಶೋರ ವ್ಯವಸ್ಥೆಯ, ಕಾರ್ಮಿಕ ಕಾಯ್ದೆಯ ಬಗ್ಗೆ ಅರಿವು ಮೂಡಿಸಿದೆ. 2020-21 ಸಾಲಿನ ಸಾಮಾನ್ಯ ವರ್ಗಾವಣೆಯಲ್ಲಿ 2020 ನವೆಂಬರ್ 11 ವರ್ಗಾವಣಾ ಅರ್ಜಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲೆಯಲ್ಲಿ ಒಳಗಿನ ಕೋರಿಕೆ ವರ್ಗಾವಣೆ ಕೌನ್ಸಿಲಿಂಗ್ನ ನವೆಂಬರ್ 29ರಂದು ಹೊತ್ತಾರೆ 11.5 ಗಂಟೆಗೆ ಉಪನಿರ್ದೇಶಕರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಹಮ್ಮಿಕೊಂಡಿದ್ದು ಅರ್ಹ ಶಿಕ್ಷಕರ ಪಟ್ಟಿ ಮತ್ತು ಕೌನ್ಸಿಲಿಂಗ್ ವೇಳಾಪಟ್ಟಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮತ್ತು ಉಪನಿರ್ದೇಶಕರ ಕಚೇರಿ ಸಾರ್ವಜನಿಕ ಇಲಾಖೆ ಕೊಡಗು ಜಿಲ್ಲೆ. ದೂರವಾಣಿ ಸಂಖ್ಯೆ 08272228337 ಸಂಪರ್ಕಿಸಕೃತ ಸಾರ್ವಜನಿಕ ಇಲಾಖೆನ ಉಪನಿರ್ದೇಶಕರು ವೇದಮೂರ್ತಿ ಅವು ತಿಳಿಸಿದಳು. ಶಿವಮೊಗ್ಗ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಬೇರೆ ಬೇರೆ ಇಲಾಖೆನ ಕೂಡುಕೂಟಲಿ ನವೆಂಬರ್ 30ರಂದು ಹೊತ್ತಾರೆ 10:30 ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಆವರಣದಲ್ಲಿ ಭತ್ತದ ಬೆಳೆ ಕ್ಷೇತ್ರೋತ್ಸವ 2021 ಸಮಗ್ರ ಹಂಗೆ ಸುಸ್ಥಿರ ಕೃಷಿ ಪದ್ದತಿಗಳ ಕಾರ್ಬಾರ್ ನಡೆದಿದೆ. ಆಮೇಲೆ ಹೊತ್ತಾರೆ 11:30 2 ಮುಟ್ಟ ಕಾಫಿ ತೋಟಲಿ ಹಣ್ಣು ಮತ್ತೆ ಔಷಧಿ ಬೆಳೆಗಳ ಬೇಸಾಯ ಸಮಗ್ರ ಕೃಷಿ ಪದ್ದತಿ ಹಂಗೆ ಪಶುಪಾಲನೆ ತಾಂತ್ರಿಕತೆ ಅಡಿಕೆ ಕೊಳೆ ರೋಗದ ನಿರ್ವಹಣಾ ಪದ್ದತಿ ಕೃಷಿ ಅರಣ್ಯ ಪದ್ದತಿ ಉದ್ಯಮ ಆಗಿ ಕೃಷಿ ಕುರಿತು ವಿಚಾರಗೋಷ್ಠಿ ನಡೆದಿದೆ. ಪ್ರಕೃತಿ ವಿಕೋಪ ಮತ್ತೆ ಜಾಸ್ತಿ ಮಳೆಯಿಂದ ಬೆಳೆಹಾನಿಯಾಗಿದ್ದ ಮಡಿಕೇರಿ ತಾಲೂಕಿನ ಪ್ರದೇಶಕ್ಕೆ ಕಾಫಿ ಮಂಡಳಿ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಹಂಗೆ ಕಂದಾಯ ಇಲಾಖೆ ಕಡೆಯಿಂದ ಸರ್ವೆ ಕಾರ್ಯನ ನವೆಂಬರ್ 23ರಂದು ನಡೆಸಲಾಗಿತ್ತು. ಮಡಿಕೇರಿ ತಾಲೂಕಿನ ಹೋಬಳಿಲಿ ಬೆಳೆ ನಷ್ಟ ಶೇಕಡ 33ಕ್ಕಿಂತ ಜಾಸ್ತಿಯಾಗಿದ್ದ ಪ್ರದೇಶನ ಗುರುತಿಸಲಾಗಿದ್ದು ಅದರ ಹಂಗೆ ಈ ಗ್ರಾಮಗಳ ವ್ಯಾಪ್ತಿಗೆ ಒಳಪಟ್ಟ ಅರ್ಜಿದಾರರಿಂದ ಬೆಳೆಹಾನಿ ಪರಿಹಾರ ಅರ್ಜಿನ ಸ್ವೀಕರಿಸಲಾಗಿದೆ. ಇದರಿಂದ ಇಬ್ನಿ ಒಳವಾಡಿ ಕಡಗದಾಳು ಎರಡನೇ ಮೊಣ್ಣಂಗೇರಿ ಕರಿಕೆ ತಣ್ಣಿಮಾನಿ ಚೇರಂಗಾಲ ಕೋರಂಗಾಲ ಮುಂಡ್ರೋಟು ತಾವೂರು ಭಾಗಮಂಡಲ ಕುಂದಚೇರಿ ಕೊಳಗದಾಳು ಅಯ್ಯಂಗೇರಿ ಸಣ್ಣಪುಲಿಕೋಟು ಸೇರಿದವು. ನಾಡ ಕಚೇರಿಗೆ ಅರ್ಜಿ ಸಲ್ಲಿಸಕೃತ ಮಡಿಕೇರಿ ತಾಲೂಕು ತಹಸೀಲ್ದಾರ್ ಪಿಎಸ್ ಮಹೇಶ್ ಅವು ತಿಳಿಸಿಯೋಳು. ಇಂದುಪೇಟೆನ ಸಂತ ಜೋಸೇಫರ ಶಾಲೆಯಲ್ಲಿ ಶಾಲೆನ ಶಿಕ್ಷಣ ದಿನಾಚರಣೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸಂಸ್ಥೆನ ಹಳೆ ವಿದ್ಯಾರ್ಥಿ ಕಡೆಯಿಂದ ಶಾಲೆನ ಆವರಣದಲ್ಲಿ ನಡೆದು ಈ ಕಾರ್ಬರಲ್ಲಿ 2019-20 ಮತ್ತೆ 2020-21ರಲ್ಲಿ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿಲಿ ಜಾಸ್ತಿ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಇನಾಮನ ಕೊಡಲಾಯಿತು. ಈ ಕಾರ್ಬರಲ್ಲಿ ಪಿಯುಸಿ ಪ್ರಾಂಶುಪಾಲರು ಸಿಸ್ಟರ್ ಅಲೆಕ್ಸ್ ರಾಣಿ ಸಂತ ಜೋಸೇಫರ ಶಾಲೆನ ಪ್ರಾಂಶುಪಾಲರಾದ ಸಿಸ್ಟರ್ ರೋಜಾ ಸೇರಿದಂಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗ ಮತ್ತೆ ವಿದ್ಯಾರ್ಥಿಗ ಅಧ್ಯಾಪಕ ವೃಂದದವು ಪಾಲ್ಗೊಂಡಿದ್ದು. ಕುಶಾಲನಗರ ತಾಲೂಕಿನ ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಗ್ರಾಮ ಪಂಚಾಯಿತಿ ಹಂಗೆ ಶಾಲೆನ ಎನ್ಎಸ್ಎಸ್ ಘಟಕ ಎಸ್ಡಿಎಂಸಿ ಕಡೆಯಿಂದ ಭಾರತ ಸಂವಿಧಾನ ದಿನಾಚರಣೆ ಆಚರಣೆ ಪ್ರತಿಜ್ಞೆ ಸ್ವೀಕರಿಸಲಾಯಿತು. ಶಾಲೆನ ಮುಖ್ಯೋಪಾಧ್ಯಾಯರು ಟಿಜಿ ಪ್ರೇಮ್ ಕುಮಾರ್ ಸಂವಿಧಾನ ಜಾರಿಗೆ ಮತ್ತೆ ಅನುಷ್ಠಾನದ ಕುರಿತು ಅವು ಮಾತಾಡಿದ್ರು. ಪ್ರತಿಯೊಬ್ಬರು ಕೂಡ ದೇಶದ ಏಕತೆ ಸಮಗ್ರತೆ ಮತ್ತೆ ಭಾವೈಕ್ಯತೆನ ಎತ್ತಿ ಹಿಡಿಯೋಕುತ ಅವು ಹೇಳಿದ್ರು. ಗೋಣಿಕೊಪ್ಪ ಇಂದು ಮಾಲ್ದಾರ ಗ್ರಾಮದಲ್ಲಿ ಕಾಡು ಪ್ರಾಣಿ ಹುಲಿ ಕಾಣಿಸಿಕೊಂಡು ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದ್ದು ಗ್ರಾಮದ ಸುತ್ತಮುತ್ತ ಕಾಡಾನೆ ಮತ್ತೆ ಹುಲಿ ಇದ್ದ ಬಗ್ಗೆ ಅರಣ್ಯ ಇಲಾಖೆಗೆ ತಿಳಿಸಿಳು. ಕಾರ್ಮಿಕರು ತೋಟಕ್ಕೆ ಹೋಗಿ ಹಿಂದೇಟು ಹಾಕ್ತಾವಳು. ಬೆಳೆಗಾರರು ಆನೆಗಳ ದಾಳಿಯಿಂದ ನಷ್ಟ ಅನುಭವಿಸಿದ್ದು ಇದೀಗ ಹುಲಿ ಕೂಡ ಕಾಣಿಸಿಕೊಂಡಿದ್ದು ಅರಣ್ಯ ಇಲಾಖೆ ಈ ಸಮಸ್ಯೆನ ಗಂಭೀರವಾಗಿ ಪರಿಗಣಿಸುವಂಗೆ ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ಒತ್ತಾಯಿಸಿಳು. ಇಂದು ಕೊಡಗು ಜಿಲ್ಲೆಯಲ್ಲಿ ಯಾವುದೇ COVID-19 ಪ್ರಕರಣ ಪತ್ತೆ ಆತ್ಲೆ. ಒಟ್ಟು ಪ್ರಕರಣಗಳ ಸಂಖ್ಯೆ 30,420 ಆಗಿದ್ದು 51 ಸಕ್ರಿಯ ಪ್ರಕರಣಗಳ ಹುಟ್ಟು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 10 ಆಗುತ್ತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಮಾಹಿತಿ ಕೊಟ್ಟಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಮುಳಿಯಾ ಜುವೆಲ್ಸ್ ಪುತ್ತೂರು ಬೆಳ್ತಂಗಡಿ ಮಡಿಕೇರಿ ಗೋಣಿಕೊಪ್ಪಲ್ ಬೆಂಗಳೂರು. ಇದೀಗ ನಿಮ್ಮ ಮರ್ಸಿಡಿಸ್ ಬೆಂಚ್ ಹೊಚ್ಚ ಹೊಸದರಂತೆ ಕಾಣುವಂತೆ ಮಾಡಲು ಬೆಂಗಳೂರಿನ ಮರ್ಸಿಡಿಸ್ ಬೆಂಚ್ ಸುಂದರಂ ಮೋಟಾರ್ಸ್ ಗೋಣಿಗೊಪ್ಪದಲ್ಲಿ ಇದೇ ನವೆಂಬರ್ 27 ಹಾಗೂ 28 ಶನಿವಾರ ಮತ್ತು ಭಾನುವಾರದಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಸರ್ವಿಸ್ ಕ್ಯಾಂಪ್ ನಡೆಸುತ್ತಿದ್ದಾರೆ. ಅಲ್ಲದೆ ಆಕರ್ಷಕ ಮರ್ಸಿಡಿಸ್ ಬೆಂಚ್ ಡಿಸ್ಪ್ಲೇ ಮತ್ತು ಡೆಮೋ ಕೂಡ ಲಭ್ಯ. ಬನ್ನಿ, ನಮ್ಮ ಉತ್ಕೃಷ್ಟ ಶ್ರೇಣಿಯ ಸರ್ವಿಸ್ ನ ಅನುಭವ ಪಡೆಯಿರಿ. ಸ್ಥಳ ಮಹೀಂದ್ರಾ ಫಸ್ಟ್ ಚಾಯ್ಸ್ ಕೈಕೇರಿ ಗೋಣಿಗೊಪ್ಪಲ್. ವಿವರ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಕಾಲ್ ಮಾಡಿ 7259-55-2483. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022-671919. ನವೆಂಬರ್ 19 ನಿಧನರಾದ ಚಿಕ್ಕ ಕನಗಾಲು ಗ್ರಾಮ ತುಮ್ತಜೆ ಲೀಲಾವತಿ ಅವರ ಅತಿಥಿ ಕರ್ಮಾಂತರ ಇದೇ 29 ಸೋಮವಾರ ಪೂರ್ವಾಹ್ನ 11 ಆಲೂರು ಸಿದ್ದಾಪುರ ಸಮುದಾಯ ಭವನದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತಿ ತುಮ್ತಜೆ ಚಿನ್ನಪ್ಪ, ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ನಿಮ್ಮ ಕಲ್ಪನೆಯ ಫರ್ನಿಚರ್ಗಳು ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ನಾಪುಕ್ಲುವಿನಲ್ಲಿ ಅತಿ ಶೀಘ್ರದಲ್ಲಿ ಶುಭಾರಂಭಗೊಳ್ಳಲಿದೆ. ಟಿ ಕೂಟ್ ಫರ್ನಿಚರ್, ಟಿ ಕೂಟ್ ಫರ್ನಿಚರ್, ಕಾರೆಕಾರ್ಡ್, ಮಡಿಕೇರಿ ರೋಡ್, ನಾಪುಕ್ಲು. 100 ವರ್ಷಗಳಿಂದ ಜಪಾನಿನ ಟೈರ್ ತಂತ್ರಜ್ಞರಿಂದ ತಯಾರಿಸಲ್ಪಟ್ಟ ಯೋಕೋಹೋಮಾ ಪ್ರಸ್ತುತಪಡಿಸುತ್ತಿದೆ ವರ್ಲ್ಡ್ ಕ್ಲಾಸ್ ಟೈರ್ಗಳು. ಇದೀಗ ನೂತನವಾಗಿ ಆರಂಭಗೊಂಡಿರುವ ಯೋಕೋಹೋಮಾ ಕ್ಲಬ್ ನೆಟ್ವರ್ಕ್ನಲ್ಲಿ ಲಭ್ಯ. ಸಂಪರ್ಕಿಸಿ ಮೋಹನ್ ಸರ್ವಿಸ್ ಸ್ಟೇಷನ್ ಅಂಡ್ ಸೇಲ್ಸ್, ಓಂಕಾರೇಶ್ವರ ದೇವಸ್ಥಾನ ರಸ್ತೆ, ಮಡಿಕೇರಿ. ಕಾಲ್ 9800990125. ಮನೆ ಕಟ್ಟೋಕೆ ಸೈಟ್ ಸ್ಕ್ವೇರ್ ಫೀಟ್ಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಕೇವಲ 1199 ರೂಪಾಯಿಯಿಂದ ಪ್ರಾರಂಭ. ಆಶ್ಚರ್ಯ ಅನಿಸುತ್ತಲ್ವಾ? ಆದ್ರೂ ನಿಜ. ಭಾರತದ ಮುಂಚೂಣಿಯಲ್ಲಿರುವ ಸ್ಯಾನ್ ಸಿಟಿ ಡೆವಲಪರ್ಸ್ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿ ನಿಮಗೆ ಇಂಥ ಸೈಟ್ ನೀಡ್ತಾ ಇದ್ದಾರೆ. ನಿಮ್ಮ ಕನಸಿನ ಸೈಟ್ನ ವಿವರಗಳಿಗೆ ಕಾಲ್ ಮಾಡಿ 9243002323. ಶ್ರೀ ಮುತ್ತಪ್ಪ ದೇವಸ್ಥಾನ, ಅಮ್ಮತ್ತಿ ಒಂಟಿ ಅಂಗಡಿ. ಇಲ್ಲಿ ಹುತ್ತರಿ ಹಬ್ಬದ ಪ್ರಯುಕ್ತ ಇದೇ 28 ಭಾನುವಾರ ಸಂಜೆ 6 ಶ್ರೀ ಮುತ್ತಪ್ಪ ದೇವರ ಪುತ್ತರಿ ವೆಳ್ಳಾಟಂ ನಡೆಯಲಿದೆ. ರಾತ್ರಿ 8 ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಅಮ್ಮತ್ತಿ ಒಂಟಿ ಅಂಗಡಿ ಶ್ರೀ ಮುತ್ತಪ್ಪ ದೇವಸ್ಥಾನದ ಆಡಳಿತ ಮಂಡಳಿ ಕೋರಿದೆ. ಯುಫೋರಿಯಸ್ ಮೀಡಿಯಾ ಅಂಡ್ ಅಡ್ವರ್ಟೈಸ್ಮೆಂಟ್, ಬೆಂಗಳೂರು. ವಿ ಫೌಂಡೇಶನ್ ಅಂಡ್ ಆಂಡೀಸ್ FC ವಿಶಸ್ ಕೊಡಗು ಪ್ರೆಸ್ ಕ್ಲಬ್ ಫಾರ್ ಇಟ್ಸ್ ಕೊಡಗು ಪ್ರೆಸ್ ಕ್ಲಬ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 2. Wishing all the 8 teams and its players the very best. ನಿಮ್ಮ ಮನೆಗೆ ಬೇಕಾದ ಸಿರಾಮಿಕ್ ಹಂಚು ಪಾಮ್ ರೂಫ್ ಬ್ರ್ಯಾಂಡ್, ಅತ್ಯಾಕರ್ಷಕ ಕಲರ್ಸ್ ಹಾಗೂ ಅತ್ಯುತ್ತಮ ದರದಲ್ಲಿ. ಸಂಪರ್ಕಿಸಿ ರಿಯಾ ಟ್ರೇಡರ್ಸ್. ಕಾಲ್ 9742397423. ಚಿಕ್ಕಮುಂಡೂರು ಗ್ರಾಮ ಮುಂಡುಮಾಡ ಒಕ್ಕತ್ರ ಗುರುಕಾರಣಂಗ ಮೀದಿ ವೆಪ್ಪ ಕಾರ್ಯ ನಾಳೆ ನಾರಾಚ ಪಾಲಕ 10 ಒಕ್ಕತ್ರ ಐನ ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನೆ ಮೌಳ್ಯ ಸಂಸಾರಡೆ ಬಂದಿತ್ತು. ಗುರುಕಾರಣಂಡ ಆಶೀರ್ವಾದ ಪಡೆದೋಣಂದು ಮುಂಡುಮಾಡ ಒಕ್ಕತ್ರ ಅಧ್ಯಕ್ಷ ಪಿಂಗ ಆಡಳಿತ ಮಂಡಳಿ ಕಟ್ಟಣಿತ. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನೂ ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜ್ಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1800113356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಾವು ಕೂಡ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರೋ ಕಾರ್ ತಗೋಬಹುದಲ್ವಾ? ಭಾರತದಲ್ಲೇ ಹೊಸ ಟ್ರೆಂಡ್ ಸೃಷ್ಟಿಸಿರೋ, ಜನ ತುಂಬಾನೇ ಲೈಕ್ ಮಾಡ್ತಾ ಇರೋ ಕಿಯಾ ಕಂಪನಿ ಕಾರ್ ತಗೊಳ್ಳೋಣ. ಕಿಯಾ ಶೋರೂಮ್ ಕೊಡಗಿನಲ್ಲಿ ಇಲ್ವಲ್ಲ? ಕೊಡಗಿನಲ್ಲೇ ಅತಿ ದೊಡ್ಡ ಕಾರ್ ಶೋರೂಮ್ ಕಿಯಾ ಕುಶಾಲ್ ನಗರದಲ್ಲಿ ಪ್ರಾರಂಭಗೊಂಡಿದೆ. ಹಾಗಿದ್ರೆ ನಾಳೆನೇ ಹೋಗಿ ಟೆಸ್ಟ್ ಡ್ರೈವ್ ತಗೊಳ್ಳೋಣವಾ? ಕಾಲ್ ಮಾಡಿ 9606055314. ನಿಧನ ಸುದ್ದಿ. ಪಾಲೂರು ನಿವಾಸಿ ಮಂದ ನೆರವಂಡ ಪೌತಿ ಕಾವೇರಪ್ಪಯ್ಯಂಗಡ ಪೊಣ್ಣು ಮಾಯವಯಂಗ ಇಂದು ಮರಣಪಟ್ಟಿತ್ತು. 93 ಬೈತ್ರ ಮಂದ ನೆರವಂಡ ಮಾಯವಯಂಗಡ ತಾಮನೆ ಬಾಳುವಂಡ ಕೋಪಟ್ಟಿ ಆಕಿರಿ ಕಾರ್ಯ ಇಂದೇ ಅಂಗಡ ಸ್ವಂತ ಮನೆಯಲ್ಲಿ ನಡಪ. ತೆರಾಲ ಕಾರಳನ ಬೊಳ್ಳರ ಪೊನ್ನು ಪೊನ್ನಪ್ಪಯ್ಯಂಗಡ ಪೊಣ್ಣು ವಿಮಲಾಯಂಗ ಇಂದು ಮರಣಪಟ್ಟಿತ್ತು. 56 ಬೈತ್ರ ಬೊಳ್ಳರ ವಿಮಲಾಯಂಗಡ ತಾಮನೆ ಕಳ್ಳಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 11 ತೆರಾಲ ಗ್ರಾಮತ್ತುಳ್ಳ ಒಕ್ಕತೋಟುಗಳತ್ತು ನಡಪ. ಪೆಗ್ಗಳ ಗ್ರಾಮಕಾರಳನ ಅಚ್ಚಪಂಡ ವಿಜು ಮೇದಪ್ಪಾಯಿಂಗ 49 ಬೈತಲು ಇಂದು ಮಜ್ಜನ 12 ಮರಣಪಟ್ಟಿತ್ತು. ಅಚ್ಚಪಂಡ ವಿಜು ಮೇದಪ್ಪಾಯಿಂಗ ಆಖರಿ ಕಾರ್ಯ ನಾಳೆ ಮಜ್ಜನ 12 ರೋಳಿಯ ಪೆಗ್ಗಳ ಗ್ರಾಮದ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ